ಯಾರ ಎದೆಯ ತಂತಿ ಹಿಡಿದು ಯಾರ ಸೋಲಿಸಿ ಯಾರ ಎದೆಯ ತಂತಿ ಹಿಡಿದು ಯಾರ ಸೋಲಿಸಿ ಯಾವ ರಾಗ ನುಡಿಸಲೆಂದು ಬಂದೆ ಹೇಳಿ ಬೇಯಸಿ ಬಂದೆ ಹೇಳಿ ಬೇಯಸಿ ನೀನೆ ತಂತಿ ನೀನೆ ರಾಗ ನೀನೆ ತಾಳವು ನಿನ್ನ ಕೈಯೊಳಾಡುವಂಥ ಬೊಂಬೆ ನನ್ನ ಪ್ರಾಣವು ಬೊಂಬೆ ನನ್ನ ಪ್ರಾಣವು ನಾನು ನೀನು ಬೇರೆ ಬೇರೆ ಎಂಬುದೀಗ ಎಲ್ಲಿದೆ ನಾನು ನೀನು ಬೇರೆ ಬೇರೆ ಎಂಬುದೀಗ ಎಲ್ಲಿದೆ ದೇಹ ಎರಡು ಪ್ರಾಣ ಒಂದು ಅನುಭವ ಮೂಡಿದೆ ಯಾರ ಎದೆಯ ತಂತಿ ಹಿಡಿದು ಯಾರ ತೋರಿಸಿ ಯಾವ ರಾಗ ನುಡಿಸಲೆಂದು ಬಂದೆ ಹೇಳಿ ಪ್ರೇಯಸಿ ಬಂದೆ ಹೇಳಿ ಪ್ರೇಯಸಿ ಮೊಳೆತು ಮನಸ್ಸು ಮೇರೆ ದಾಟಿತು ಜೋಡಿ ಹಕ್ಕಿಯಂತೆ ಕೂಡಿ ಪ್ರೇಮ ತುದಿಯ ಹೀರುವ ಜೋಡಿ ಹಕ್ಕಿಯಂತೆ ಕೂಡಿ ಪ್ರೇಮ ತುದಿಯ ಹೀರುವ ನೀನೆ ತಂತಿ